आस फुसट नगदिया नैन आस रंगने आस मालिका है दुआ अपि बोलो वे सिखने आस फुसट नगदिया नैन आस रंगने आस मालिका है दुआ अपि बोलो वे सिखने बिंदु बिंदु तारका कन्नुलु मल्विले मत्वी संदाय ओबाई इन्ने उनारे बिंदु बिंदु तारका कन्नुलु मल्विले मुत्तुवी संदाय ओबाय इन्ने उनारे तुम्बे तुम्बगादे कीर्तिका ऐसे अयमे वो आदरे कत्तियों पिपे बिंदु बिंदु तारका कन्नुलु मल्विले मुत्तुवी संदाय ओबाय इन्ने उनारे ¡Gracias! கட்டு கம் ගියෙන් බෙදා වෙන කල වෙහිසක සාදමනා අඩුව බිම දමව අඩුව බිම දමව බිම්බිම රසෙන් අද ගැවසුන චන්ද සූරයා ඉපදුන ස්වර්ණ භූමියේ මන්නරම් මාලිගා යුක්තකට ඇවිත් රුපුසෙන් සත් මුහුදු මතින් ගුවනි අභිවට කළේ මනරම් මාලිගාව දුන් මාලිගාව I'm मनल मल्याण की प्रभावती बिहद मनल कटल्याण प्रभावती දවසක මා දෙමින් පෙරනසන මට දයාදිරී කියා තිබේ ඔබ පෙම් කරන ඔබේ කුමාරි මට දයාදිරී කියා තිබේ සාගර වෙරළේ සුඳුරු සඳවත්ත රඟහල කෙළවර අඳුරුනි නේසක අද ඔබ ළඟ ඔබ සනසාලන ඇය පෙර දවසක මා තුරුලට වීද මට දයාදී කියා තිබේ ඔබ පෙම් කරන ඔබේ කුමාරි මට දයාදරේ කියා තිබේ සසමන් මල්ලුවක දෙපාගේ විඳින්දී දොඩ මළු පෙම්බසම් ගොළු වී යන්නේ මා සමගෙන ඔබ වෙතට පෙමිණි ඇය සනහස සංගවා දෙනෙත නුරාවෙන් මට දයාදරේ කියා තිබේ ඔබ පෙම් කරන ඔබේ කුමාරි මට දයාදරේ කියා තිබේ සෙනඟ අඳ ಅಪ್ಪಿಯಾವಿ ಆದರೆಯನ್ನು ಬೆಟ್ಟ ಬಾರ ಇರಟ ಕನ್ನ ದೇವಕಾವಿ ಸಿಂಹಲ ಸಿಂಹತಿಯನ ನಲ್ಲಲೆ ತಿಲಕತಿಯನ ಕಿರಿಲಿ ಸುಪಿನ ಅಥವತ ಅರದಿನ ಇನ್ನಿಗತ ಕಲ್ಲರ ಮೃತ ಆವಾದೋಡಿಗಿಲ್ಲಿ ಸಿಂಹಲ ಸಿಂಧುತಿಯನ ನಲ್ಲಲೆ ತಿಲಕತಿಯನ ಕಿರಿಲಿ ಸುಪಿನ ಅಥವತ ಅರದಿನ ಇನ್ನಿಗತ ಕಲ್ಲರ ಮೃತ ಪ್ರಾರ್ಥನಾ karmal bandinne obbe mettaru selilenne ma adat salu palandanne obbe net ag kandulu pirenne gigum handin magul silo ദരായി ശുഭ പ്രാർത്ഥന മധു സമയത്ത് മകത്ത് ബഹിന്നേ ഒബേ പെരമകേ രാസിന്ദ്രി പെമ ശിവന്നേ അപ്പ മിന്മതുനത് ഹമുവന്നേ ഒബ അന്തുലന്ദ മത് പീവേ ശുഭ പ്രാർത്ഥന ഗുരുവീലാ ഗുരുവീലാ സുദുന്നന്ദ ഐ ഐ ഗുരുവേ ഗുരുവേ മാമണി മാത ഐ മദരി ഇന്നല്ലട ഇക്കിപ്പിൻ ഐ ഐ നീ ഇന്നഗാ ഐ ഗുരുവീ ഇന്നഗാ சுமன் சுமந்த கலாலா பாலும் மகே கல்ல சரசா மெத்த தீரா சிந்தரே கேவினை ஏத்திரன் லீலா தேசகி மா கலம்பாய் சீத்தத நீலா பாட்ட பாட்ட பாவிதிலி ஏத்த மேத்த நீல வலா நியாய சிசாரா அந்த பாட்டமு ஆவி பலா சீத்த பவந்தி கயா பாலுரை மாதனிலா கல் ஆண்டவர் தாழ்வே தக்கமுக்குன்னே நும்மையிலே சென்னேகில் அந்தான்